ಸಾಲಿ ಏಳನೇ ತರಗತಿ ಅಷ್ಟೇ ಹೋಗಿಲ್ಲ. ಆದರೂ ನೀವು ನೋಡಿ ಏನೇನೋ ತರಕಾರಿ ಹೆಸರುಗಳು ನೀವು ಇಂಗ್ಲೀಷ್ನಾಗ ಹೇಳಕತ್ಬಿಟ್ಟು ನನಗೆ ಗೊತ್ತಾಗೋದಲ್ಲ ಈಗ. ಅಲ್ಲ ಮತ್ತೆ ದಿನ ಬಳಕೆ ಮಾಡ್ತಿರ್ತವಲ್ಲ ಸರ್ ಅವ್ರು ಕೂಡ. ಮಿಶ್ಕ್ ಮಲ್ಲನ್ ಎಲ್ಲಿತ್ತಪ್ಪ, ವಾಟರ್ ಮಲ್ಲನ್ ಯಾವ ಕಡೆ ಭಾಗದಾಗ ಹಾಕಿರಿ, ಇದನ್ನ ಎಲ್ಲಿ ಹಾಕಿರಿ, ಬ್ರಿಜ್ ಗಾಡಿ ಎಲ್ಲಿ ಹಾಕಿರಿ, ಪಂಚ್ ಗಾಡಿ ಎಲ್ಲಿ ಹಾಕಿರಿ, ಅವರೆಲ್ಲ ಕೇಳ್ತಾರೆ ಸರ್ ಅಲ್ರಿ. ಮತ್ತೆ ಈಗ ಕಂಪ್ನಿಯವರು ಬಂದ್ಮೇಲೆ ನೀವು ಇಷ್ಟು ಭಾಷೆ ಚೇಂಜ್ ಆಗಿಬಿಟ್ಟಿದಂಗೆ ಎಲ್ಲ ಹೇಳ್ಬೇಕಲ್ಲ ಸರ್ ಅವ್ರಿಗೆ. ಮತ್ತು ಯಾವ ಔಷಧ ಯಾವ ಗೊಬ್ಬರ ಅಂತ ಅವರು ಹೇಳ್ತಾ ಇರ್ತಾರೆ. ಮತ್ತು ನಮಗೆ ಅಲ್ಲೇ ಮಾಡಿ ಮಾಡಿ ಸ್ವಲ್ಪ ಅಭ್ಯಾಸ ಆಗಿರ್ತದೆ. ಏ ಇಲ್ಲ ಇವತ್ತು ಇಷ್ಟು ರೋಗ ಕಾಣಿಸ್ಕೊಂಡತ್ರಿ ಹಿಂಗೆ ಹಂಗತ್ತೆ. 20 ವರ್ಷ ನೀವು ಬೀಜ ಉತ್ಪಾದನೆ ಮಾಡ್ತಾ ಬಂದ್ರಿ, 20 ವರ್ಷದ ಹಿಂದೆ ನಿಮ್ಮ ಭೂಮಿಯ ಗುಣಮಟ್ಟ, ಆ ನಂತರದ 20 ವರ್ಷದ ನಂತರದ ಗುಣಮಟ್ಟ ಏನು ವ್ಯತ್ಯಾಸ ಆಗಿದೆ? 20 ವರ್ಷ ಹಿಂದಿನ ಗುಣಮಟ್ಟ ಬರೀ ತಿಪ್ಪಿ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಬಳಸ್ತಿದ್ವಿ. ಇತ್ತೀಚೆಗೆ 20 ವರ್ಷದ ಇದಕ್ಕೆ ರಸಗೊಬ್ಬರಕ್ಕೆ ಸ್ವಲ್ಪ ಭೂಮಿ ಶಕ್ತಿ ಕಳ್ಕೊಳಕತ್ತಿ, ಶಕ್ತಿ ಕಳ್ಕೊಳ್ಕಿದೆ ಅನ್ನೋದು. ನಿಮ್ಮ ರಸಗೊಬ್ಬರ ಜಾಸ್ತಿ ಹಾಕಕತ್ತವಲ್ರಿ, ಅವಾಗ ಬರೀ ತಿಪ್ಪಿ ಗೊಬ್ಬರನ ಹೇರ್ಬೇಕು, ಇಷ್ಟು ಚಕ್ಕಡಿ ಹೇಳಿದ್ವಿ ಅಷ್ಟು ಚಕ್ಕಡಿ ಹೇಳಿದ್ವಿ, ಕೊಟ್ಟಿಗೆ ಗೊಬ್ಬರ ಇಲ್ಲದನ ಮಾಡ್ಕೊಂತ ಬಂದ್ವಿ. ಈಗ ಸೀಡ್ಸಿ ಬಂದಿದ್ದು ಮತ್ತೊಂದು ಸ್ವಲ್ಪ ರಸಗೊಬ್ಬರ ಹೆಚ್ಚು ಹಾಕಕತ್ತಿದೆ, ಸ್ವಲ್ಪ ಭೂಮಿ ಫಲವತ್ತತೆ ಸ್ವಲ್ಪ ಕಳ್ಕೊಂತಾರೆ ಅದಕ್ಕೆ. ಹೆಚ್ಚು ಗೊಬ್ಬರ ಬಳಸ್ತೀವಲ್ಲ ಅದಕ್ಕೆ ಕಳ್ಕೊಂತತ್ರಿ, ಅದಕ್ಕೆ ಸ್ವಲ್ಪ ಶಕ್ತಿ ಕಳ್ಕೊಂತ. ಹೆಂಗೆ ಮತ್ತು ಈಗ ಮುಂದೆ ಅವರು ಬೀಜೋತ್ಪಾದನೆಗೆ ನಿಮಗೆ ಕಾಂಟ್ರಾಕ್ಟ್ ತೊಗೊಳ್ತಾರೆ, ಬೀಜ ಕೊಡ್ತಾರೆ, ಬೆಳೆಸ್ತಾರೆ, ಬೀಜ ತೊಗೊಂಡು ಹೋಗ್ಬಿಡ್ತಾರೆ, ನಿಮ್ಮ ಕೈಗೆ ಉಳಿದು ನಿಮ್ಮ ಭೂಮಿ ಅಲ್ವಾ? ಉಂಡ್ರೆ ನಮ್ಮ ಕೈಗೆ ಈಗ ಬ್ಯಾಡ ಅಂತ ಬಿಟ್ಬಿಟ್ಟೇನಿ ರೀ. ಈಗ ಬಿಟ್ಟಿದ್ರಿ? ಬಿಟ್ಬಿಟ್ಟೇನಿ ರೀ. ಈಗ ಯಾವ ಕಾರಣಕ್ಕೆ ಬಿಟ್ರಿ ನೀವು? ಈಗ ಭೂಮಿ ಫಲವತ್ತೇನೂ ಕಳ್ಕೊಂತತ್ರಿ ಅದೇ. ಹೆಚ್ಚು ರಸಗೊಬ್ಬರ ಬಳಸ್ತೀವಿ ಸರ, ಹೆಚ್ಚು ಕೆಮಿಕಲ್ಸ್ ಬಳಸ್ತೀವಿ, ಹಂಗಾಗಿ ಬ್ಯಾಡ ಫುಲ್ಲ. ಈಗ ನಮ್ಮ ಕೈಲಿ ಮಾಡೋದಾಗದಿಲ್ಲ, ಸುಮ್ಕ ನಮ್ಮ ಬೆಳೆನ ಮಾಡ್ಕೊಂಡು ಹೋದ್ರೆ ನಮ್ಗೆ ಈಜಿ ಆಗುತ್ತೆ. ದನ ಅದ ಎತ್ತದವು ಹಾಕ್ಲದವು, ನಮ್ಗೆ 4 ಸಿಲ್ ಕಾಳು ಹಾಕವು, ದನಕರ್ಗಿನ 4 ವರೆ ಮೇವಾಗತ್ತ. ಈ ವಿಚಾರಕ್ಕೆ ಬಿಟ್ಕೊಂಬಿಟ್ರಿ ನಾವು. ದನಕರುಗಳು ಎರಡು ಎತ್ತು ಬಂಡಿ ಹಾಕ್ಳ ಹಾಡು ಅಂತ ಎಲ್ಲ ಅದಾವ. ಮತ್ತೆ ಕೊಟ್ಟಿಗೆ ಬರ್ಬೇಕಲ್ಲ ಸರ್, ಅದನ್ನ ತಗೊಳ್ಳೋದು ಆಗದಲ್ಲ, ಸ್ವಲ್ಪ ಪ್ರಮಾಣ ತಗೋಬೋದು, ಅಷ್ಟು ತಗೊಳಕಂದ್ರೆ ಆಗಲ್ಲ, ಮತ್ತೆ ಬೇಕಾಗಬೇಕಲ್ಲ. ಸರಿ, ಈಗ ಬೀಜೋತ್ಪಾದನೆ ಮಾಡೋದನ್ನ ಕೈ ಬಿಟ್ಟಿದ್ದೀರಿ, ಭತ್ತ ಬೆಳಿತಿದ್ರಿ? ಈಗ ಭತ್ತ ಬೆಳಿತೀವಿ ಸರ್. ಯಾವುದು ತಳಿ ಹಾಕೊಳ್ತೀರಿ? ಅವು ಇಲ್ಲಿ ಅಗ್ರ ಕೇಂದ್ರದಾಗ ಯಾವ್ದು ಇರ್ತಾರ ಅವ್ರನ್ನ ಕೇಳಿ ತಂದಿರ್ತಾರ. ಇದು ಈ ಸಲ ಇದು ಚಲೋ ಬರ್ತಾ, ಇದು ಚಲೋ ಬರ್ತಾ ಅಂತ ಈ ಇದಕ್ಕೆ ಹೋಗಿರ್ತಾವಲ್ಲ ನಮ್ಮ ಅಗ್ರ ಕೇಂದ್ರಕ್ಕೆ. ಮತ್ತೆ ಯಾವಾಗ ಹಾಕೋಣ, ಇಲ್ಲ ಇದು ಸುಗ್ಗಿ ಇದು ಚಲೋ ಬರ್ತಾ ಅಂದ್ರೆ ಅವ್ರ ಹತ್ರ ಬೀಜ ತಗೊಂಡ. ಕೃಷಿ ಇಲಾಖೆ ಇಲ್ಲ? ಇಲ್ಲರಿ ಸರ್, ಖಾಸಗಿ ಅಗ್ರ ಕೇಂದ್ರದಲ್ಲ ಅವರಲ್ಲಿ ಅವರಲ್ಲೇ ತರದ್ರಿ ನಾವು ಬೀಜ. ಈಗ ಭತ್ತ ಬೆಳೆಯೋದು ನಿಮ್ಮ ಮನೆಗಷ್ಟೇನಾ ಅಥವಾ ಮಾರಾಟಕ್ಕೂ ಬೆಳಿತೀರ? ಹೆಚ್ಚಿಗೆ ಆದರೂ ಕೊಡ್ಬೋದು ಸರ್. ಆದರೆ ನಿಮ್ಮ ಉದ್ದೇಶ ಮನೆಗೆ ಬೇಕು? ಮನೆಗೆ ಬೇಕು, ಮನೆಗೆ ಬೇಕು, ಮನೆಗೆ. ಈಗ ಸ್ವಲ್ಪ ಗೊಬ್ಬರ ಗಿಬ್ಬರ ಹಾಕಿ ಬೆಳೆಸ್ಕೊಂಡ್ರೆ ರಸಗೊಬ್ಬರ ಕಮ್ಮಿ ಹಾಕಿದ್ರೆ ಊಟಕ್ಕೆ ಭಾಳ ಚಲೋ ಆಗುತ್ತೆ ಸರ್. ಅದೇ ಈಗ ರಸಗೊಬ್ಬರ ಮೇಲೆ ಬೆಳೆಸಿದ್ರೆ ಮತ್ತೆ ಆರೋಗ್ಯಕ್ಕೆ ಸರಿ ಆಗಲ್ಲ. ಅದೇ ನೀವು ಏನು ಯಾವುದನ್ನು ಅನುಸರಿಸ್ತಾ ಇದ್ದೀರಿ? ಸಾವಯವ ಕೃಷಿ ಅನುಸರಿಸ್ತಾ ಇದ್ದೀರೋ? ಏ ಇಲ್ಲ ಸರ್, ರಾಸಾಯನಿಕ ಅನಿಸ್ತಾ ಇದೆ. ಇಲ್ಲ, ರಾಸಾಯನಿಕನೇ ಕಮ್ಮಿ, ಏನೋ ಒಂದು 25 ದೇಶ ಭಾಗ ಉಪಯೋಗಿಸ್ಬೋದು. ಹೆಚ್ಚಾಗಿ ಈ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ ಜಾಸ್ತಿ, ಇದ್ರ ಶೇಕಡಾಂಶ ಜಾಸ್ತಿ ಇದೆ. ಇದ್ರ ಶೇಕಡ ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೊಮ್ಮೆ ನಮ್ಮ ಕೈಲಿ ಕೊಟ್ಟಿಗೆ ಗೊಬ್ಬರ ಹಾಕ್ಲಿಕ್ರ ಕುರಿ ಹಟ್ಟಿನಾರ ಹಾಕಿ ಭತ್ತ ಹಚ್ಕೊಂತಾರೆ ಸರ್. ಅಂದ್ರೆ ರಸಗೊಬ್ಬರ ಕಮ್ಮಿ ಆಗತ್ತೆ, ಅದನ್ನೇನು ಕ್ರಮೀಣವಾಗಿ ಬೆಳೆಸ್ಕೊಂತು ಅದನ್ನ ಗಟ್ಟಿಯಾಗಿ ಹಾಕಬೇಕಪ್ಪ 4 ಕ್ವಿಂಟಲ್ ಅಂತ ಏನಿಲ್ಲ. ಎಷ್ಟು ಎಕರೆಯಲ್ಲಿ ಬೆಳಿತೀರಿ ಭತ್ತ ನೀವು? ಅವು 1 ಎಕರೆಯಲ್ಲೇ ಬೆಳಿತೀವಿ. ಎಷ್ಟಾಗುತ್ತೆ ಇಳುವರಿ ನಿಮಗೆ? ಅದೊಂದು 30 ಚೀಲ ಬರ್ಬೋದು ಸರ್. ನಮ್ಮ ಅಡವಿ ಸ್ವಲ್ಪ ಮತ್ತೆ ನೀರಾವರಿ ಅಂತ ಇದಲ್ಲ, ನಮ್ಮ ಗಟ್ಟಿ ಅಡವಿ, ಹಂಗಾಗಿ 30 ಚೀಲ ಬರ್ತದೆ ಸರ್. ಭತ್ತಕ್ಕೆ ನೀರೇ ಬೇಕು ಅಂತ ಇದೆಯಾ? ಏ ಬೇಕು ಸರ್. ನೀರಿಲ್ಲದೆ ಬೆಳೆಯನ್ನು ಬೆಳಿಬೋ, ಭತ್ತ ಬೆಳಿಬೋದು ಅಂತ ಹಲವಾರು ಬೇರೆ ಬೇರೆ ವಿಧಾನಗಳಿದೆ. ಹೇಳ್ದವ್ರು ಸರ್, ಗೊತ್ತಿದೆ ನಿಮಗೆ? ಗೊತ್ತದ. ನಮ್ಮ ಅಡಿ ಬರಲ್ಲ ಸರ್, ಬರಲ್ಲ ಬರಲ್ಲ. ನಮ್ದು ಸ್ವಲ್ಪ ಮಳುಲಾಗುತ್ತಲ್ಲ ಸರ್ ಇದು ಭೂಮಿ ಸ್ವಲ್ಪ, ಹಂಗಾಗಿ ನೀರು ಬೇಕೇ ಬೇಕು ಸರ್. ನಮ್ಮ ಅಷ್ಟು ಫಲವತ್ತಾದ ಭೂಮಿ ಅಲ್ರಿ ನಮ್ಮ ಹೀರೆ ಈ ಕಡೆ ಹೀರೆ. ಸರಿ, ಈಗ ನಿಮಗೆ ನೀರಾವರಿ ಮೂಲಗಳು ಏನೇನಿದೆ ನಿಮಗೆ? ಬೋರ್ವೆಲ್ ಹಾಕ್ಸಿ, ಬೋರ್ವೆಲ್ ಹಾಕ್ಸಿದ್ರಿ. ಅಲ್ಲದ ಗೌರ್ಮೆಂಟ್ ಒಂದು ಗಂಗಾ ಕಲ್ಯಾಣ ಮಾಡಿಕೊಟ್ಟದ. ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳು ನೀವು? ಫಲಾನು ಯಾವಾಗ ತೊಗೊಂಡ್ರಿ? ಅದು ಈಗ 1 ವರ್ಷ ಆಯ್ತು ಸರ್. ಅದರಿಂದ ನಿಮಗೆ ಏನೇನು ಬದಲಾವಣೆ? ಮೊದಲಕ ನಾವು ಸ್ವಂತ ಒಂದು ಹಾಕ್ಸಂದಿದ್ದೀವಿ ರೀ, ಹಾಕ್ಸ್ಕೊಂಡಿದ್ರು. ಮತ್ತೊಂದು ಗೌರ್ಮೆಂಟ್ ಇಲ್ಲ ನಮ್ಗೆ. ಎರಡು ಬೋರಲ್ಲಿ ನೀರಿದೆ? ಎರಡು ನೀರು ಚಲೋ ಅದ ಸರ್. ಮತ್ತು ನಮ್ಗೆ ಗೌರ್ಮೆಂಟ್ ಒಂದು ಸಣ್ಣ ರೈತ ಅಂತಂದು ಒಂದು ನಮಗೊಂದು ಸಿಲೆಕ್ಟ್ ಮಾಡಿದ್ರಿ. ಏನೇನು ಸೌಲಭ್ಯ ಕೊಟ್ಟರೆ ಅದರಲ್ಲಿ ನಿಮಗೆ? ಅದಕ್ಕೆಲ್ಲ ಕರೆಂಟ್ ಏನು ಬೋರ್ ಹಾಕ್ಸ್ಕೊಡೋದು ಅವ್ರದೇ ಜವಾಬ್ದಾರಿ? ಅವ್ರದೇ ಜವಾಬ್ದಾರಿ. ಎಲ್ಲ ಮೋಟ್ರ ಎಲ್ಲ ಪೈಪು ವಿದ್ಯುತ್ ಸಂಪರ್ಕ ಅದನ್ನೆಲ್ಲ ಮಾಡಿಕೊಟ್ಟಾರೆ. ಮಾಡಿಕೊಟ್ಟಾರೆ ಅದನ್ನ ವಿದ್ಯುತ್ ಸಂಪರ್ಕ ಮಾಡಿಕೊಟ್ಟಾರೆ, ಬೋರ್ವೆಲ್ ಹಾಕಿಕೊಟ್ಟಾರೆ, ಮೋಟರ್ ಕೊಟ್ಟಾರೆ, ಪೈಪ್ ಎಲ್ಲ ಕೊಟ್ಟಾರೆ. ಎಲ್ಲ ಕೊಟ್ಟಿದೆ? ಕೊಟ್ಟಾರೆ. ನಿಮಗೆ ಅದರಿಂದ ಸ್ವಲ್ಪ ಸಮಸ್ಯೆ ಅನುಕೂಲ ಆಗೈತಿ? ಅನುಕೂಲ ಆಗೈತಿ. ಈಗ ಎಷ್ಟು ಎಕರೆ ಇದೆ ಅಂದರೆ ನಿಮ್ಮ ಭೂಮಿಯೆಲ್ಲ ಈಗ ಟೋಟಲ್ ಆಗಿ? ಮೂರು ಎಕರೆ ಇದೆ. 3 ಎಕರೆಯಲ್ಲಿ ಭತ್ತ ಬೆಳಿತೀರಿ, ಮತ್ತೇನೇನು ಬೆಳಿತೀರಿ? ಶೇಂಗಾ ಬೆಳಿತೀರಿ. ಮತ್ತಲ್ಲದ ಸುಗ್ಗಿಯ ಗೋಂಜಾಳ ಬೆಳಿತೀವಿ, ಊಟ ಮಾಡೋ ಜೋಳ. ಇದು ಮೆಕ್ಕೆಜೋಳಕ್ಕೆ ನೀವು ಗೋವಿನ ಜೋಳ. ಮತ್ತೆ ಅಲ್ಲಿದ ಹೈಬ್ರಿಡ್ ಜೋಳ ಬೆಳಿತೀರಿ, ಮತ್ತು ಊಟಕ್ಕೆ ಬೇಕಾಗ್ತದೆ, ರೊಟ್ಟಿಗೆ ಅಂತ ಬೇಕಾಗಬೇಕಲ್ಲ. ಬಿಳಿ ಜೋಳ ಬೆಳಿತೀರಿ? ಬೆಳಿತೀರಿ ಸರ್. ಹಾಂ ಹಾಂ ಸರಿ. ಈಗ ನಿಮಗೆ ಶೇಂಗಾನೂ ಈ ಭಾಗದಲ್ಲಿ ಯಾವ ರೀತಿ ಇಳುವರಿ ಬರ್ತಾ ಇದೆ, ಶೇಂಗಾದಲ್ಲಿ ಏನೇನು ಸಮಸ್ಯೆಗಳಿದೆ ನಿಮ್ಮ ಭಾಗದೊಳಗಡೆಗೆ, ರೋಗಗಳು ಜಾಸ್ತಿನಾ ಅಥವಾ? ರೋಗಗಳು ಜಾಸ್ತಿ ಅದ ಸರ್. ಅದನ್ನು ನಾವು ಮಾಡಿದಂಥ ಐತ್ರಿ, ಅದ ನಾವು ಮಾಡಿದಂಥ ಏನು ಚುಲತ್ನಾಗಿ ನೇಗಿಲು ಹೊಡಿಸ್ಬೇಕು ರೀ, ಹರಗಿಸ್ಬೇಕು, ಬಿಸಿಲು ತಿನ್ಸ್ಬೇಕು ಅಲ್ಲ. ಚುಲತ್ನಾಗ ಕೊಟ್ಟಿಗೆ ಗೊಬ್ಬರ ಹೇರಿ ಚುಲತ್ನಾಗ ಮಾಡ್ಕೊಂಡು ಹೋದ್ರೆ ಇನ್ನೊಮ್ಮೆ 2 ಸಲ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಒಳ್ಳೇದಾಗುತ್ತೆ. ನಾವು ಹಂಗೆ ಉದ್ದಾರಿಗೆ ಅದು ಬಿತ್ತಿದ್ದೀವಿ ಅಂದ್ರೆ ಆಗಲ್ಲ. ಭೂಮಿ ಸ್ವಲ್ಪ ನಮಗೆ ಗಟ್ಟಿ ಭೂಮಿ ಅದ ಸರ್, ಅದಕ್ಕೆ ನೀಗ್ಲಿನ ಹೊಡಿಬೇಕಾಗುತ್ತೆ, ಹರಕ್ಷಬೇಕಾಗುತ್ತೆ. ಟ್ಯಾಕ್ಟರ್ ಮಡಿಕೆ ಹೊಡಿಸಿ ಅದಕ್ಕೆ ಸ್ವಲ್ಪ ಕಟ್ಟಿಗೆ ಗೊಬ್ಬರ ತುಂಬಿ ಬಿತ್ತಿದ್ರೆ ಒಳ್ಳೇದಾಗುತ್ತೆ, ಚಲೋ ಆಗುತ್ತೆ. ಸರಿ, ಒಟ್ಟು ಶೇಂಗಾಕ್ಕೆ ನಿಮಗೆ ಈ ಭಾಗದಲ್ಲಿ ಚೆನ್ನಾಗಿ ಮಾಡಬೇಕು, ಮಾಡ್ಕೊಂಡು ಹೋದರೆ ಸಮಸ್ಯೆ ಇಲ್ಲ. ಆದರೆ ಶೇಂಗಾದಲ್ಲಿ ನಿಮ್ಮಲ್ಲಿ ಯಾವ ಥರದ ಹಬ್ಬ ಶೇಂಗನೋ ಅಥವಾ ಕೀಳು ಶೇಂಗನೋ ಯಾವ್ದು ಬೆಳೆಯೋದು ನಿಮಗೆ? ಗೆಜ್ಜೆ ಶೇಂಗಾ ಹಬ್ಬ ಶೇಂಗಾ ನಮ್ಮಲ್ಲಿ ಬೆಳೆಯಲ್ಲ. ಬರಲ್ಲ. ನಮ್ಮ ಭೂಮಿ ಅಷ್ಟು ಇದೆಯಲ್ಲ ಸರ್. ನಮ್ಮ ಭೂಮಿ ಎಂಥದ್ದು, ಮಸಾರಿನಾ ಅಥವಾ ಏನು? ಮಸಾರಿ ಸ್ವಲ್ಪ ಮರಳು ಬರ್ತದೆ ಸರ್. ಮರಳು ಬರ್ತದೆ. ಕಪ್ಪು ಭೂಮಿ ಅಲ್ಲ. ನಮ್ದು ಸ್ವಲ್ಪ ಉಸುಗು ಕಚ್ಕೊಂಡು ಬರ್ತದೆ. ನಮ್ಮ ಅಷ್ಟು ಗಟ್ಟಿ ಕೆಂಪು ಭೂಮಿನೇ ಅಲ್ರಿ, ನಮ್ಮ ಮರಳು ಕಚ್ಚತ್ತೆ. ನಮ್ಮ ಕೆಂಪು ಭೂಮಿನಲ್ಲ, ಕಪ್ಪು ಭೂಮಿನಲ್ಲ, ಅಲ್ಲ ಮರಳು ಜಾಸ್ತಿ, ಮರಳು ಜಾಸ್ತಿ. ಇದು ಹೆಂಗೆ ಕೃಷಿಗೆ ಅಷ್ಟು ಸೂಕ್ತ ಅಲ್ಲ ಅನ್ಸುತ್ತ ನಿಮ್ಮ ಪ್ರಕಾರ? ಇಲ್ಲ, ಸೂಕ್ತ ಆಗುತ್ತೆ. ನೀರಿದ್ದರೆ ಚಲೋತ್ನೆ ಬೆಳೀತಾರೆ ಸರ್. ಅದ್ರ ಸರಿಯಾಗಿ ನೇಗಿಲು ಹೊಡಿಬೇಕು, ಅದ್ರ ಸರಿಯಾಗಿ ಹರಕ್ತಿ ಮಾಡ್ಬೇಕು, ಕೊಟ್ಟಿಗೊಬ್ಬರ ಹಾಕಿ ಬೆಳೆಸ್ತಾರೆ, ಸೂಕ್ತ ಆಗ್ಯ ಸರ್. ಸೂಕ್ತ ಆಗುತ್ತೆ. ಈಗ ಶೇಂಗಾದಲ್ಲಿ ಎಷ್ಟು, 2 ಎಕರೆ ಹಾಕ್ತೀರಾ ಏನು ನಿಮ್ಗೆ? ಒಂದೊಂದು ಎಕರೆ ಹಾಕಂದ್ರೆ ಮತ್ತೆ ಹೆಂಗೆ ಇಲ್ಲಿ ಒಳ್ಳೆ ಬೆಲೆ ಸಿಗುತ್ತಾ ನಿಮಗೆಲ್ಲ? ಮತ್ತೆ ಬೆಳೆ ಮಾರ್ಕೆಟ್ ಹೆಂಗಿರುತ್ತೆ ಅಷ್ಟು ಸರ್. ಅದು ಶೇಂಗಾ ಎಲ್ಲಿ ನಿಮ್ಗೆ ಮಾರ್ಕೆಟ್ ಹತ್ತಿರ? ಕೊಪ್ಪಳ ಮಾರ್ಕೆಟ್. ಶೇಂಗಾ ಬೆಳಿತೀರಿ, ಬಿಳಿ ಜೋಳ ಬೆಳೆಯೋದು ಇಲ್ಲ, ಶಿಯಸ್ಪ ಹೈಬ್ರಿಡ್ ಜೋಳ ಬೆಳೆ. ಹೈಬ್ರಿಡ್ ಜೋಳ ನಮ್ಮದು, ಬಿಳಿ ಜೋಳ ಬರಲ್ಲ ಸರ್ ಇಲ್ಲಿ. ಹೈಬ್ರಿಡ್ ಜೋಳ ಸ್ವಲ್ಪ ಕಾಳು ಸಣ್ಣದಾಗ್ತದೆ, ದಪ್ಪ ಬರ್ತದೆ ಸರ್. ಎಷ್ಟು ಎಕರೆ ಹಾಕೊಂತೀರಿ ಅದು? 11 ಎಕರೆದಷ್ಟು ಹಾಕ್ಯಂದಿರ್ತೀವಿ. ನಿಮ್ಮ ಮನೆಗೆ ಏನು ಬೇಕು? ಮನೆಗೆ ಅಷ್ಟ. ಮತ್ತು ಅಲ್ಲಿಂದ ಮೇವನ ಆಗುತ್ತಲ್ಲ ಸರ್, ಅದು ದನಕರಿಗೆ ನಮಗೆ ಮೇವು ಬೇಕಲ್ಲ. ಹೌದು, ಸುಗ್ಗಿಯಾಗ ಮೇವು ಮಾಡೋದಾಗದಲ್ಲ, ಎತ್ತದವ ಹಾಕ್ಲದವ, ಒಂದೇಳೆ ಚಂಡಿ ಆಡಿಸಿ ರಾಶಿ ಮಾಡಿಂದೆ ಸಪ್ಪಿ ವಸ್ತಿನ ಬಿಟ್ಟು ಅಂದ್ರೆ ಅದು ದನಕರಿಗೆ ನಮಗೆ ಭಾಳ ಲಾಭದಾಯಕ ಆಗುತ್ತೆ ಮೇಸಾಕಿ. ಓ, ದನಕರುಗಳು ಮೇವುಗಾದ್ರೆ ಇದು ಬೇಕಾಗಲ್ಲ ಸರ್. ಅದೇ ಶೇಂಗಾದಿಂದ ಶೇಂಗಾ ಒಟ್ಟು ಸಿಗ್ತದೆ, ಶೇಂಗಾ ಒಟ್ಟು ಸಿಗುತ್ತೆ, ಜೋಳದಿಂದ ಹುಲ್ಲು ಸಿಗುತ್ತೆ. ಇವು ಒಂದಕ್ಕೊಂದು ಸಂಬಂಧ ಇವು. ಈಗ ನೀವು ಹೇಳ್ರಿ, ನಿಮ್ಮ ಭಾಗದಲ್ಲಿ ಸಿರಿಧಾನ್ಯ ಬೆಳೆ ಬೆಳೆಯುವಂಥ ಪದ್ಧತಿ ಇದೇನಾ ಈಗಲೂ? ಸಿರಿಧಾನ್ಯಗಳು, ನವಣೆ, ಆರ್ಕ ಈ ಥರ ಇಷ್ಟು ದಿನ ಆದರೂ ಇಲ್ಲ ಸರ್. ಅದು ಈಗಿಲ್ಲ. ಇಲ್ಲಿದ್ದ ಮಾಡ್ಬೇಕನ್ನೋ ಜನರಿಗೆ ಸ್ವಲ್ಪ ಆಸಕ್ತಿ ಕಾಣಿಸಕತ್ತೈತಿ ಈಗ. ನೀವು ಬೆಳೆದಿದ್ರೆ? ನಾವು ಹಿಂದಕ್ಕೆ ಬೆಳೆದೀವಿ, ಆರ್ಕ ಬೆಳೆದೀವಿ. ಹಿಂದಕ್ಕಂದ್ರೆ ಎಷ್ಟು? ಒಂದು 10 ವರ್ಷದಿಂದ ಬೆಳೆದೀವಿ. ಏನೇನು ಬೆಳೆದ್ರಿ? ಆರ್ಕ ಬೆಳೆದೀವಿ, ನವಣಿ ಬೆಳೆದೀವಿ. ಇವು ಪರ್ಗ ಏನು ಹಾಕಿಲ್ಲ ಸರ. ಆರ್ಕ ವರ್ಷಂಗಟ್ಟಲೆ ಉಣ್ಣಕ್ಕಷ್ಟು ಆರ್ಕ್ ಆಗ್ಯಾವು, ನವಣೆ ಆಗ್ಯಾವು. ಆರ್ಕ ನಿಮ್ಮಲ್ಲೇ ಬಳಸುತ್ತಾ ಇದ್ರೆ? ಮೊದಲು ಬಳಸ್ತದ್ರಿ, ಜಗ್ ಬಳಸಿರಿ. ಊಟಕ್ಕೆಲ್ಲ ಬಳಸಿರಿ. ಅದನ್ನೆಲ್ಲ ಅಕ್ಕಿ ಮಾಡ್ಕೊಳ್ಳೋದು ಹೆಂಗಿತ್ತು, ಏನು ಮಾಡ್ತಿದ್ರಿ ನೀವು? ಅದನ್ನು ಸರ್ ಅಷ್ಟು ಮಾಡಿಸ್ಕೊಂಡು ಗಿರಣಿಗೆ ಹಾಕಿಸ್ತಾರೆ. ಗಿರಣಿಗೆ ಹಾಕಿಸ್ತಾರೆ, ಮತ್ತು ಹೆಣ್ಮಕ್ಳು ಸ್ವಲ್ಪ ಅದನ್ನ 4 ಕೇಟ್ ಹಾಕಿ ಅದ ಮಾಡ್ತಾರೆ, ಅದನ್ನ ಕುಟ್ತಾರೆ. ಸ್ವಲ್ಪ ಗಿರಣಿದ ಬಿರಿಸಿರ್ತಾರೆ, ಅದು ಅದ್ರಾಗ ಒಂದೊಂದು ಕಾಳು ಉಳಿದಿರ್ತೈತಿ. ಅದನ್ನ ಹೆಣ್ಮಕ್ಳು ಏನು ಮಾಡ್ತಾರೆ, ಮನೆಗೆ ತಂದ ಮೇಲೆ ಸ್ವಲ್ಪ ಕುಟ್ಟಿ ಅದ ಮಾಡ್ತಾರೆ ಅದನ್ನ. ಆರ್ಕ ಬೆಳೆದು ನಿಂತಿದೆ ಈಗ? ಈಗ ನಿಂತ ಸರ್. ಕಾರಣ ಬೀಜ ಸಿಗ್ತಾ ಇಲ್ಲ ಅಂತವಾ, ಅಥವಾ ಏನು ಮಾರ್ಕೆಟ್ ಇಲ್ವಾ ಅಂತನ, ಅಥವಾ ಅದು ಸ್ವಲ್ಪ ಮನೇಲಿ ಊಟ ಮಾಡುವ? ಇಲ್ಲ, ಊಟ ಮಾಡೋಕೆ ಗ್ಯಾರಂಟಿ ಅದಾರ. ಊಟ ಮಾಡೋಕೆ ಅದು ಎಲ್ಲದಕ್ಕಂತ ಚಲೋ ಅದ್ರಿ, ಭೂಮಿ ಮೇಲೆ ಬೆಳೆಯೋದಕ್ಕಂತ ಎಲ್ಲ. ನೀವು ಹೋಗ್ತೀರಿ ಅದ್ರ ಈಗ ಇನ್ನು ನಿಮ್ಮ ಮಕ್ಕಳು ಅವರೆಲ್ಲ ಉಣ್ಬೇಕಲ್ಲ? ಎಲ್ಲರೂ ಊಟ ಮಾಡ್ತಾರೆ ಸರ್ ಅದನ್ನ. ಅದು ಯಾರಿಗೂ ಬೇಸರ ಆಗೋದಲ್ಲ ಸರ್ ಅದು. ಆರ್ಕ ನಾನು ಯಾರಿಗೂ ಬೇಸರ ಆಗೋದಲ್ರಿ ಅದು. ಅದು ಪ್ರತಿಯೊಬ್ಬರು ಉಂಡ್ರೆ ಆರೋಗ್ಯಕ್ಕೆ ಭಾಳ. ಒಬ್ಬ ಆಸಕ್ತಿ ಅದನ್ನಂದ್ರೆ ಅದನ್ನ ಉಳಿಸಿದ್ರೆ ಒಳ್ಳೇದಾಗುತ್ತಾ ಅನ್ನೋದು ಇಂದ್ರ ನಂಬಿಕೆ ಐತ್ರಿ ಅದು. ಆರ್ಕ ಈಗ ಪೂರ ನಿಂತಿದೆ ಹಂಗಾರೆ? ನಿಂತಿದೆ ಸರ್. ಈಗ ಎಲ್ಲರೂ ಸ್ವಲ್ಪ ಆಸಕ್ತಿ ಮಾಡಕತ್ತಾರೆ. ನಿಮಗೆ ಆಸಕ್ತಿ ಬಂದಿದೆಯಾ? ಏ ಮಾಡೋಣ ಸರ್, ಅದು ಬೆಳಿಬೇಕು, ಮಾಡ್ಬೇಕು ಅನ್ನೋದು ಒಂದು. ಮತ್ತು ಊಟಕ್ಕೆ ಬೇಕಾಗಲ್ರಿ, ಇವು ಕಾಲಕ್ಕೆ ಸರಿಯಾಗಿ ಇವು ಕೆಮಿಕಲ್ಸ್ ಹಾಕಿ ಹಾಕಿ ಅವು ಇವು ಬರೀ ಯಾವ ರೋಗ ಈ ರೋಗ ಭತ್ತ ಗಿತ್ತ ಬೇಸಿ ಅಲ್ಲ. ಅರ್ಧ ದಿವಸ ಆರ್ಕ ಬೆಳೆದುಂಡ್ರೆ ಭಾಳ ಚಲೋ ಆಗುತ್ತಲ್ಲ. ಸ್ವಲ್ಪ ಒಂದು 1 ಚೀಲ 2 ಚೀಲ ಬೆಳ್ಕಂದು ಊಟ ಮಾಡ್ಬೋದಲ್ಲ ಸರ್. ಆರ್ಕ ಅನ್ನದ ಜೊತೆಗೆ ಏನು ರುಚಿ ಆಗ್ತಿತ್ತು? ಅದಕ್ಕೆ ಇನ್ನೂ ಆಗ್ಬೋದು, ಸ್ವಲ್ಪ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಬೋದು, ಭಾಳ ಚಲೋ ರೀ ಅದೇ. ಅದು ಅದನ್ನ ಹೆಚ್ಚಾಗಿ ಪ್ರತಿಯೊಬ್ಬರು ಊಟ ಮಾಡ್ಬೋದು. ಈಗ ನಿಮಗೆ ಸಿರಿಧಾನ್ಯ ಬೆಳೆಯೋದಕ್ಕೆ ಸರ್ಕಾರ ಪ್ರೋತ್ಸಾಹ ಧನಗಳನ್ನು ಕೊಡಲಿಕ್ಕೆ ಮುಂದೆ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ನೀವು ಅದ್ರದ್ದು ಏನಾದರೂ ಬೆನಿಫಿಟ್ ತೊಗೊಂಡಿದ್ದೀರಾ, ತೊಗೊಳ್ತಾ ಇದ್ದೀರಾ? ನಾವು ತಗೊಂಡಿಲ್ಲ, ಇಲ್ಲದಿತ್ತಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡೋಣ, ಮಾಡ್ಬೇಕಂತ ಒಂದು ಆಶೆ ರೀ, ಇಷ್ಟ ಮತ್ತೇನಿಲ್ಲ. ನೀವು ಕೃಷಿ ಇಲಾಖೆಯಿಂದ, ಅದು ರಾಜ್ಯ ಸರ್ಕಾರದಾಗಿರ್ಬೋದು, ಕೇಂದ್ರ ಸರ್ಕಾರದಾಗಿರ್ಬೋದು, ಒಂದು ಈಗ ನೀವು ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳು ಲಾಭ ತಗೊಂಡಿರಿ, ಅದರಿಂದ ನೀರಾವರಿಗೆ ಅನುಕೂಲ ಆಗಿದೆ, ನಿಮಗೆ ಕೃಷಿಗೆ ಸಹಕಾರ ಆಗಿದೆ, ನಿಮ್ಮ ಕುಟುಂಬ ಸುಧಾರಣೆ ಆಗ್ತಿದೆ ಅಂತ ಹೇಳಿದ್ರಿ, ಮತ್ತೆ ಬೇರೆ ಯಾವ ತರದ ಈ ತರದ ಯೋಜನೆಗಳ ಲಾಭ ತಗೊಂಡ್ರಿ? ಪೈಪ್ ಕೊಟ್ಟಾರಿ, ಪೈಪ್ ಲೈನ್ ಸ್ಪ್ರಿಂಕ್ಲರ್ಗೆ, ಡ್ರಿಪ್ ಇರಿಗೇಷನ್ ಕೊಟ್ಟಾರ, ಮತ್ತೆಷ್ಟು ತಗೊಂಡಿ? ಎಷ್ಟು ಅಂತ ತಗೊಂಡಿವ್ರಿ? ಈಗ ಪ್ರಧಾನ ಮಂತ್ರಿ ಅವ್ರದ್ದು ಕಿಸಾನ್ ಸಮ್ಮಾನ್ ಹಣ ಬರ್ತದಲ್ಲ, ಅದು ಬರ್ತ ಸರ್, ಬರ್ತದೆ ಅದು ಬರ್ತದೆ ಸರ್, ಅದರಿಂದ ನಿಮಗೆ ಏನೋ ತಕ್ಕ ಮಟ್ಟಿಗೆ ಲಾಭ ಆಗಿದೆಯಾ? ಮತ್ತೆ ಲಾಭ ಆಗುತ್ತೆ ಸರ್, ನಮ್ಮ ಬೆಳೆ ಉಪಯೋಗ ಆಗ್ತದೆ, ಉಪಯೋಗ ಆಗುತ್ತೆ ಸರ್, ಅದು ಸಣ್ಣ ರೈತರಿಗೆ ಉಪಯೋಗ ಆಗುತ್ತೆ, ಉಪಯೋಗ ಆಗುತ್ತೆ ಸರ್. ಸರ್, ಈಗ ನಿಮ್ಮ ಕುಟುಂಬದಲ್ಲಿ ಕೃಷಿಯನ್ನು ನೋಡ್ಕೊಳ್ತಾ ಇರೋದು ನೀವು ನಿಮ್ಮ ಮನೆಯವರಷ್ಟೇ? ಅಷ್ಟೇ. ಹೌದಾ? ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು ಯಜಮಾನ್ರಿ? ಈಗ 62 ನಡೀತೈತೆ. 62 ವರ್ಷ ವಯಸ್ಸು. ನಿಮ್ಮ ನಂತರ? ಮತ್ತೆ ನಾವು ಇರಲಿ ತನಕ ಮಾಡೋದ್ರಿ, ಮುಂದೆ ಶಿವ. ಈಗ ಕೊಟ್ಟಿಗೆ ಗೊಬ್ಬರಕ್ಕೆ ನೀವು ದನಕರುಗಳಿದ್ದಾವೆ, ಆ ನಂತರದಲ್ಲಿ ಈ ಎರೆ ಗೊಬ್ಬರ ಅಂತೇಳಿ ಹೇಳ್ತಿದ್ರು, ಅದು ಅಗ್ರ ನೀವು ಮಾಡ್ತಾ ಇದ್ದೀರಾ? ನಾವು ಮಾಡಿಲ್ಲ ಸರ್, ನಾವು ಮಾಡಿಲ್ಲ, ಅಗ್ರ ಕೇಂದ್ರದ ತರ್ತೀರಿ ನೀವು? ತರ್ತು. ಬಳಸ್ತೀರಿ? ಬಳಸ್ತೀವಿ ಕೃಷಿ. ಈಗೇನು ಈ ರಸಗೊಬ್ಬರದೊಳಗೆ ಅನ್ನ ಸ್ವಲ್ಪ ಅದ ರೇಟ್ ಕಮ್ಮಿ ಇರ್ತದೆ ಸರ್, ಅದ್ರಲ್ಲಿ ಹಾಕಿ ಬಳಸ್ತು. ಅದನ್ನ ಸಾವಯವ ಕೃಷಿಗೆ, ಸಾವಯವ ಗೊಬ್ಬರ ತರ್ತೀವಿ, ಅಗ್ರ ಕೇಂದ್ರ ಸಿಗುತ್ತೆ. ಅದಕ್ಕೆ ನೀವು ಹೆಚ್ಚು ಆದ್ಯತೆ ಕೊಟ್ಟಿದ್ದೀರಿ? ಕೊಟ್ಟಿವಿ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀವಿ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರೆ. 25-75 ಭಾಗ, 25% ರಾಸಾಯನಿಕ, 75% ರಾಸಾಯನಿಕನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿವ್ರಿ. ಮತ್ತೆ ಈಗ ಹೆಚ್ಚಾಗಿ ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕ್ತು, ನಮ್ಮ ಕೊಟ್ಟಿಗೆ ಗೊಬ್ಬರ ಭಾಳ ಇಲ್ಲಪ್ಪ ಅಂದ್ರೆ ಕುರಿಟ್ಟಿನಾರ ಹಾಕಿ ಹೊಲ ಕಸು ಮಾಡ್ಕೊಂತೀವಿ. ಈಗ ನೀವು ಗಂಡೆ ಹೆಂಡತಿ ಅಷ್ಟೇ ಕೃಷಿ ಮಾಡ್ತಾ ಇರೋದ್ರಿಂದ ನೀವು ಹೆಚ್ಚು ಆಳುಗಳನ್ನು ಅವಲಂಬಿಸ್ಕೊಂಡಿದ್ದೀರಿ ಹೆಂಗಾರೆ? ಬೇಕಾದ ಕರ್ಕೊಂಡು. ಯಾವ್ಯಾವ್ದು ಬೇಕಾಗ್ತದೆ ಆಳುಗಳು? ಏನು ಇವತ್ತು ಕಳೆ ತೆಗಿಬೋದು, ಜೋಳ ಕೊಯ್ಬೋದು, ಮೆಕ್ಕೆಜೋಳ ತೆನಿ ಮುರಿಬೋದು, ಶೇಂಗಾ ಕೆತ್ತಬೋದು, ಶೇಂಗಾ ಈ ಸಣ್ಣ ಪ್ರಮಾಣದ ನಾವು ನಮ್ಮ ಹೆಣ್ಮಕ್ಳು ನಾವು ಕೆಲಸ ಮಾಡ್ತೀವಿ. ಈಗ ಒಂದು ಕೊನೆಯದಾಗಿ ಹೇಳ್ರಿ, ಕೃಷಿಯಿಂದ ನಮ್ಮ ಕುಟುಂಬ ನೆಮ್ಮದಿಯಿಂದ ಇದೆ, ಆರ್ಥಿಕವಾಗಿ ಸದೃಢರಾಗಿದ್ದೀವಿ ಅಂತ ನಿಮಗೆ ಅನಿಸಿದೆ? ಏ ಅನಿಸುತ್ತೆ. ಅಲ್ಲ ಮತ್ತೆ ನಾವೇ ಗೌರ್ಮೆಂಟ್ ನೌಕರಿ ಅಲ್ಲ, ನಾವು ಕೃಷಿ ನೆಂಬೆ ಬಾಳೆ ಮಾಡ್ಬೇಕಲ್ರಿ, ಅದರಲ್ಲಿ ನೆಂಬಿದ್ರೆ ನಮ್ಗೆ ಇವತ್ತು 100 ಚೀಲ ಬೆಳೆಯಕ್ಕೆ 200 ಚೀಲ ಬೆಳಿಬೋದಲ್ಲ, ಮತ್ತು ನಾವು ಕೃಷಿನ ನೆಂಬಬೇಕು. ನಾವು ಹೊಸ ತಲೆಮಾರಿಗೆ ಈ ಥರದ ವಿಶ್ವಾಸ ಮೂಡ್ತಾ ಇಲ್ವಲ್ಲ, ಅಂದರೆ ನಿಮ್ಮ ಮಕ್ಕಳಿರ್ಬೋದು, ಯಾರು ಹುಡುಗರು ಇರ್ಬೋದು, ಅಂದರೆ ಹೊಸ ತಲೆಮಾರಿನ ಯುವಕರಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಮಾಡ್ತಾರೆ ಈಗ, ಯಾರು ಐತ್ರಿ ಒಂದು ಸ್ವಲ್ಪ ಹುಡುಗರಿಗೆ ಅದ್ರ ಬಗ್ಗೆ ಆಸಕ್ತಿ ಐತಿ ಸರ್, ಮಾಡ್ಬೇಕನ್ನೋ ಆಸೆ ಅದಾವ್ರಿ. ಈಗ ಈಗ ಏನೇ ಕೃಷಿಯಲ್ಲಿ ಏನಾದರೂ ಬದಲಾವಣೆ ತರಬೇಕು ಅನ್ನೋದಾದ್ರೆ ನಮಗೊಂದಿಷ್ಟು ತಿಳುವಳಿಕೆ ಬೇಕು, ಒಂದು ಕ್ರಮಗಳು ಗೊತ್ತಿರಬೇಕು. ಈ ಥರದ ಜ್ಞಾನವನ್ನು ತಗೊಳ್ಳೋಕ್ಕೆ ಏನಾದರೂ ತರಬೇತಿಗಳಾಗಲಿ, ಕೃಷಿ ಇಲಾಖೆಯ ಅಧಿಕಾರಿಗಳನ್ನಾಗಲಿ, ವಿಜ್ಞಾನಿಗಳನ್ನಾಗಲಿ ಭೇಟಿ ಮಾಡೋದು ಈ ಥರದಲ್ಲಿ ಮಾಡ್ತಿದ್ರೆ ನೀವು? ನಾವು ಇದರೊಳಗೆ ಮಾಡಿಲ್ಲ ಸರ್, ಈ ಹೊಸ ಪ್ಲಾನ್ ಹಾಕಿ ಮಾಡ್ಬೇಕಂದ್ರೆ ಬೆಟ್ಟೆ ಹಾಗೆ ಮಾಡ್ಬೇಕಾಗಿತ್ತು ಸರ್, ಅದನ್ನ ನಮಗೆ ಮಾಹಿತಿ ಗೊತ್ತಿರಲಿಲ್ಲ ಸರ್. ಕೃಷಿ ವಿಜ್ಞಾನಿಗಳು ಮತ್ತು ಕೇಳಿದ್ರೆ ಇಲ್ಲಿ ಅಗ್ರಕ್ಕೆ ಅಂದ್ರೆ ಕೇಳಿದ್ರೆ ಎಲ್ಲ ಹೇಳ್ತಾರೆ ಅವರು, ನೀವು ಯಾವ ಬೆಳೆ ಬೆಳಿತೀರಿ, ಏನು ಮಾಡ್ತೀರಿ ಅಂದ್ರೆ ಹೇಳ್ತಾರೆ ಸರ್. ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಒತ್ತಾಸೆ, ತಜ್ಞರ ಒಂದು ಒತ್ತಾಸೆ ಇದೆ. ಹೌದು ಸರ್. ನೀವು ಮಾಡಿಸಿದ್ರೆ ಯಾವಾಗಾದ್ರೂ ಮಾಡಿಸ್ತಾರೆ ಸರ್? ಅದು ಒಂದ್ಸಲ ನಾವು ಇದಕ್ಕೆ ಹೋಗಿದ್ವಿ ಸರ್, ಹೊಡ್ರಟ್ಟಿ ಫಾರ್ಮಿಗೆ ಹೋಗಿದ್ವಿ, ರೈತ ಮಾಹಿತಿಗೆ ಹೋಗಿದ್ವಿ ನಾವು. ಮಾಡಿಸ್ರಿ ಅಂದ್ರೆ ಸರ್ ನಾನು ಮಾಡಿಸಿಲ್ಲ. ಯಾಕೆ ಹಿಂದೇಟ್ ಹಾಕ್ತಿದ್ರಿ? ಅದು ನಾವೆಲ್ಲಿ ಈಗ ಮತ್ತೆ ಗಂಗಾವತಿಗೆ ಹೋಗ್ಬೇಕು, ನಮ್ಮ ಕೃಷಿ ಶುದ್ಧಾನಿಕೆ ಗಂಗಾವತಿ ಒಳಗೈತಿ, ನಾವು ಹೋಗಿಲ್ಲ ಸರ್, ಅದು ಒಂದು ತಪ್ಪೈತಿ. ಮಾಡಿಸ್ಬೇಕು. ಮಾಡಿಸಿದ್ರೆ ಅನುಕೂಲ ಆಗುತ್ತಾ? ಅನನುಕೂಲ ಅನುಕೂಲ ಆಗುತ್ತೆ ಸರ್. ಅವ್ರು ಹೇಳ್ತಾರಲ್ಲ ಸರ್, ಈ ಮಣ್ಣಿಗೆ ಇಂಥ ಬೆಳೆ ಚಲೋ ಬರ್ತಾ, ಭತ್ತ ಚಲೋ ಬರ್ತಾ, ರಾಗಿ ಚಲೋ ಬರ್ತಾ, ಜೋಳ ಚಲೋ ಬರ್ತಾ ಅಂತ ಅವ್ರು ಹೇಳ್ತಾರಲ್ಲ ಸರ್. ಮತ್ತೆ ಅದನ್ನ ಮಾಡಿಸಿಲ್ಲ ಸರ್ ನಾನು. ಅವ್ರು ಮಾಡಿಸಪ್ಪ ಅಂತ ಹೇಳಿದ್ದೀರಿ ಸರ್, ಅದನ್ನ ಮುಂದೆ ಮಾಡ್ಸಾನ ಸರ್, ಮಾಡ್ಸಾನ. ಒಳ್ಳೆಯದು ಗೋಪುರಪುರೆ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರಿ, ಈಗ ಕಡಿಮೆ ಆಗಿದೆ, ಮತ್ತೆ ಬೆಳೆಯೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳದ ಚಿಲುಕಮುಖಿ ಗ್ರಾಮದ ರೈತರಾದ ಗೋಪುರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರ ಇದೀಗ ಕೇಳೋಣ ವಿಜ್ಞಾನಿಗಳಾದ ಡಾಕ್ಟರ್ ಆರ್ ಜ್ಯೋತಿ ಅವರಿಂದ ರೈತರಿಗೆ ಸಲಹೆಯನ್ನು. ಅಧಿಕ ಸಾಂದ್ರತೆ ಬೇಸಾಯ ಅಂತಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹೆಚ್ಚಿನ ಸಸಿಗಳನ್ನು ಕೂಡಿಸುವಂಥದ್ದು.